ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಸಂಜೆಯ ಪ್ರಸಾರವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:30:20. ಆತ್ಮೀಯ ಕೇಳುಗರಿಗೆಲ್ಲ ಅರುಣ ಪ್ರಕಾಶ್ನ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಪ್ರಾರಂಭ. ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಖುಷ್ಕಿ ಬೇಸಾಯದಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಕಾರ್ಯಕ್ರಮಗಳನ್ನು ಕುರಿತು ಬೇಸಾಯ ಶಾಸ್ತ್ರ ತಜ್ಞರಾದ ಡಾ ಬಿಕೆ ರಾಮಚಂದ್ರಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಈಗ ಕೆಲವು ಜಾಹೀರಾತುಗಳು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯಡಿಯಲ್ಲಿ ರೈತರನ್ನು ಹಾಗೂ ಗ್ರಾಹಕರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ತಯಾರಕರು, ವಿತರಕರು, ಸಗಟುದಾರರು, ಚಿಲ್ಲರೆ ವ್ಯಾಪಾರಿಗಳು, ಹೋಟೆಲ್ ಡಾಬಾ ಮಾಲೀಕರು, ಧಾರ್ಮಿಕ ಸಂಸ್ಥೆಗಳು ಈ ಕಾಯ್ದೆ ಅನ್ವಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಕಾಯ್ದೆ ಉಲ್ಲಂಘನೆಗೆ ಗರಿಷ್ಠ 6 ತಿಂಗಳಿನವರೆಗೆ ಜೈಲು ಅಥವಾ 5 ಲಕ್ಷದವರೆಗೆ ದಂಡ ವಿಧಿಸಲಾಗುವುದು. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತರಾದ ಶಿಲ್ಪಾ ನಾಗ್ ಐಎಎಸ್ ಅವರು, ಎಲ್ಲಾ ಗ್ರಾಮೀಣ ಪ್ರದೇಶದ ಜನತೆಯಲ್ಲಿ ಒಂದು ವಿನಂತಿ, ತಮ್ಮ ತಮ್ಮ ಊರುಗಳಲ್ಲೇ ಒಂದು ಉದ್ಯೋಗ ಖಾತ್ರಿ ಅಡಿ ತಾವೆಲ್ಲ ಕೆಲಸ ಪಡ್ಕೋಬಹುದು. ಇದಕ್ಕೆ ಹೆಣ್ಣು ಗಂಡು ಭೇದ ಇಲ್ಲ. ಕೆಲಸ ಪಡ್ಕೊಳ್ಳೋದಕ್ಕೆ ಒಂದು ಅರ್ಜಿ ಸಲ್ಲಿಸಬೇಕಾಗತ್ತೆ ನಮೂನೆ ಒಂದರಲ್ಲಿ, ಇಲ್ಲಾಂದ್ರೆ ಟೋಲ್ ಫ್ರೀ ನಂಬರ್ ಇದೆ 1800-4258-6666. ಈ ಒಂದು ಅವಕಾಶದ ಸದ್ಬಳಕೆ ಮಾಡ್ಕೋಬಹುದು. 18 ವರ್ಷ ಮೇಲ್ಪಟ್ಟವರು ಯಾರು ಬೇಕಾದ್ರೂ ಬಂದು ನರೇಗಾದಲ್ಲಿ ಉದ್ಯೋಗ ಪಡ್ಕೋಬಹುದು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆಗಳು. ಉದ್ಯೋಗ ಸಂದರ್ಶನ ಪ್ರವೇಶ ಪರೀಕ್ಷೆಗಳಿಗೆ ಹಾಜರಾಗಲು ಬೆಂಗಳೂರಿಗೆ ಬರುವ ಮಹಿಳೆಯರಿಗೆ ವಸತಿ ನಿಲಯಗಳಲ್ಲಿ 3 ದಿನಗಳ ಉಚಿತ ಆಶ್ರಯ, ಊಟದ ವ್ಯವಸ್ಥೆಗೆ 11 ಟ್ರಾನ್ಸಿಟ್ ಹಾಸ್ಟೆಲ್ಗಳು ಲಭ್ಯ. ಸಂಕಷ್ಟದಲ್ಲಿರುವ ಮಹಿಳೆಯರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಶಕ್ತರನ್ನಾಗಿಸಲು 52 ಸ್ವಾಧಾರ ಗೃಹಗಳ ಸೌಲಭ್ಯ. ಹೆಚ್ಚಿನ ಮಾಹಿತಿಗೆ ದಿನದ 24 ಗಂಟೆ ಉಚಿತ ಮಹಿಳಾ ಸಹಾಯವಾಣಿ 1-8-1 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳೋಣ, ಖುಷ್ಕಿ ಬೇಸಾಯದಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಕ್ರಮಗಳನ್ನು ಕುರಿತು ಬೇಸಾಯ ಶಾಸ್ತ್ರ ತಜ್ಞರಾದ ಡಾ ಬಿಕೆ ರಾಮಚಂದ್ರಪ್ಪ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾ ರಾಮಚಂದ್ರಪ್ಪ ಅವರೇ. ನಮಸ್ಕಾರ ಜಗದೀಶ್ ಅವರೇ. ಖುಷ್ಕಿ ಬೇಸಾಯ ನಮ್ಮಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಯಾಕೆಂದರೆ ನಮ್ಮ ಒಂದು ಉತ್ಪಾದನೆಗೆ ಈ ಖುಷ್ಕಿ ಬೇಸಾಯದ ಕೊಡುಗೆ ಅಪಾರ ಅಂತ ಹೇಳ್ಬೋದು. ವಿಶೇಷವಾಗಿ ನಮ್ಮ ರಾಜ್ಯವನ್ನು ಪರಿಗಣನೆ ಮಾಡಿದಾಗ ಇದು ಇನ್ನೂ ಹೆಚ್ಚು ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಈ ಖುಷ್ಕಿ ಬೇಸಾಯದಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ತಾಂತ್ರಿಕತೆಗಳನ್ನು ಯಾವ ರೀತಿ ಅವರು ಬಳಸ್ಕೊಂಡು ಉತ್ಪಾದನೆಯನ್ನು ಹೆಚ್ಚಿಸ್ಕೋಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಈ ಖುಷ್ಕಿ ಬೇಸಾಯದ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಖುಷ್ಕಿ ಭೂಮಿಯಲ್ಲಿ ನಮ್ಮ ರಾಜ್ಯ, ನಮ್ಮ ದೇಶದಲ್ಲಿ ನಾವು ನೋಡಿದಾಗ ರಾಜಸ್ಥಾನವನ್ನು ಹೊರತುಪಡಿಸಿದರೆ 2ನೇ ಸ್ಥಾನದಲ್ಲಿದೆ. ಒಟ್ಟಾರೆ ನಮ್ಮ ಒಂದು ಬೇಸಾಯಕ್ಕೆ ಯೋಗ್ಯವಾದಂಥ ಭೂಮಿನಲ್ಲಿ 71% ನಾವು ಖುಷ್ಕಿ ಪ್ರದೇಶವನ್ನು ನೋಡ್ತಾ ಇದ್ದೇವೆ. ಖುಷ್ಕಿ ಭೂಮಿಯಲ್ಲಿ ದೊರೆತಕ್ಕಂಥ ಸ್ವಾಭಾವಿಕ ಸಂಪನ್ಮೂಲಗಳಲ್ಲಿ ಭೂಮಿ ಮುಖ್ಯವಾದ, ಮಣ್ಣು ಅಥವಾ ಭೂಮಿ. ಹೌದು. ಈ ಮಣ್ಣು ಅಥವಾ ಭೂಮಿ, ಆ ಒಂದು ಭೂಮಿಯಲ್ಲಿ ಉತ್ಪಾದಕತೆಯನ್ನು ಜಾಸ್ತಿ ಮಾಡಲಿಕ್ಕೆ ನಾವು ಮಣ್ಣು ಮತ್ತು ನೀರಿನ ಸಂರಕ್ಷಣೆ, ಅಲ್ಲಿ ಇರ್ತಕ್ಕಂಥ ವಾತಾವರಣ, ಅದರಲ್ಲಿ ಮುಖ್ಯವಾಗಿ ಬೀಳ್ತಕ್ಕಂಥ ಮಳೆಯ ಒಟ್ಟಾರೆ ಪ್ರಮಾಣ, ಮಳೆಯ ಹಂಚಿಕೆ, ಬೆಳೆ ನಿರ್ವಹಣೆ ಪದ್ಧತಿಗಳನ್ನು ಅವಲಂಬಿಸಿದೆ. ನಮ್ಮ ರಾಜ್ಯದಲ್ಲಿ ನಾವು ಒಟ್ಟಾರೆ 10 ಕೃಷಿ ವಲಯಗಳನ್ನು ವಿಂಗಡಣೆ ಮಾಡಿದ್ದೇವೆ. ಈ 10 ಕೃಷಿ ವಲಯಗಳಲ್ಲಿ 5 ವಲಯಗಳನ್ನು ನಾವು ಒಣ ವಲಯಗಳನ್ನು ಅಂತ ಪರಿಗಣಿಸಿದ್ದೇವೆ. ಅಂದರೆ ಅಲ್ಲಿಗೆ ನಮಗೆ ಸುಮಾರು 50% ಈ ಒಣ ಪ್ರದೇಶ ಇದೆ ಅಂತ ಹೇಳ್ಬೋದು. ಹೌದು. ಇನ್ನು ಖುಷ್ಕಿ ಬೇಸಾಯದಲ್ಲಿನ ಮುಖ್ಯವಾದ ತೊಂದರೆಗಳು, ತೊಡರುಗಳು ಏನೇನು ಅಂತೀರಿ? ಖುಷ್ಕಿ ಭೂಮಿಯಲ್ಲಿ 37.3% ಕೆಂಪು ಮಿಶ್ರಿತ ಮಣ್ಣನ್ನು ನಾವು ನೋಡ್ತಾ ಇದ್ದೇವೆ. ಈ ಮಣ್ಣು ಕಡಿಮೆ ಆಳವಾಗಿದೆ, ಕಡಿಮೆ ನೀರಿಡತಕ್ಕಂಥ ಶಕ್ತಿಯನ್ನು ಹೊಂದಿದೆ, ಕಡಿಮೆ ಧನ ಅಯಾನುಗಳ ಬದಲಾವಣೆ ಸಾಮರ್ಥ್ಯವನ್ನು ಹೊಂದಿದೆ, ಪೋಷಕಾಂಶಗಳ ಕೊರತೆಯಿಂದ ಕೂಡಿದೆ. ಕಪ್ಪು ಮಣ್ಣು 2ನೇ ಸ್ಥಾನದಲ್ಲಿದ್ದು ನೀರು ಹೀರುವ ಸಾಮರ್ಥ್ಯವನ್ನು ಕಡಿಮೆ ಹೊಂದಿದೆ. ಮಣ್ಣಿನ ಸವಕಳಿ ಮತ್ತು ಪೋಷಕಾಂಶಗಳ ಕೊರತೆ ಹೆಚ್ಚಾಗಿದೆ. ಈ ಅಂಕಿ ಅಂಶಗಳ ಪ್ರಕಾರ ವಾರ್ಷಿಕವಾರು ಪ್ರತಿ ಹೆಕ್ಟೇರ್ನಲ್ಲಿ ಸುಮಾರು 16.35 ಟನ್ನಷ್ಟು ಮಣ್ಣು ಕೊಚ್ಚನೆ ಆಗ್ತಾ ಇದೆ ಅಂತಕ್ಕಂಥ ಅಂಕಿಅಂಶ. ಮತ್ತೆ ಈ ಮಳೆ ನೀರಿನ ಜೊತೆಗೆ ಪ್ರತಿ ಲೀಟರ್ನಲ್ಲಿ ಸುಮಾರು 2-9 ಮಿಲಿಗ್ರಾಂನಷ್ಟು ಪೋಷಕಾಂಶಗಳು ನಷ್ಟವಾಗ್ತದೆ ಅಂತಕ್ಕಂಥ ವಿಚಾರ. ಈಗ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯನ್ನ ಗಮನಿಸಿದಾಗ ನಮ್ಮ ರಾಜ್ಯದಲ್ಲಿ ಈ ಕುಷ್ಕಿಯಲ್ಲಿ ಸಾಕಷ್ಟು ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನ ನಾವು ಕಾಣ್ತಾ ಇದ್ದೇವೆ. ಸುಮಾರು 71%ರಷ್ಟು ಸಣ್ಣ ಮತ್ತು ಅತಿ ಸಣ್ಣ ರೈತರು. ಕೃಷಿಯಲ್ಲಿ ಇವರ ಬಂಡವಾಳ ಹೂಡಿಕೆ ಸಾಮರ್ಥ್ಯ ಕಡಿಮೆ ಇದೆ. ಇದಲ್ಲದೆ ಕೃಷಿಯಲ್ಲಿ ಯುವಕರ ನಿರುತ್ಸಾಹವನ್ನು ಕೂಡ ಹೆಚ್ಚಾಗಿದ್ದು ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ವಲಸೆ ಹೋಗ್ತಕ್ಕಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಇದರ ಎಲ್ಲದರ ಜೊತೆಗೆ ಈ ಕೃಷಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಆಳುಕಾಳಿನ ಕೊರತೆಯನ್ನು ಕೂಡ ಈಗ ಸಾಕಷ್ಟು ಸಮಸ್ಯೆಯಾಗಿ ಉದ್ಭವಿಸಿದೆ. ಇತ್ತೀಚಿನ ನಾವು ದಿನಗಳಲ್ಲಿ ನೋಡಿದಾಗ ಈ ಹವಾಮಾನದ ವೈಪರೀತ್ಯ ಮತ್ತು ಅದರ ಒಂದು ಅನಿಶ್ಚಿತತೆ, ಏರುಪೇರಿನ ಮಳೆಯ ಪ್ರಮಾಣ, ಮಳೆ ಕಾಲಕ್ಕೆ ಸರಿಯಾಗಿ ಪ್ರಾರಂಭ ಆಗದೇ ಇರೋದು, ಬೆಳೆಯ ವಿವಿಧ ಹಂತಗಳಲ್ಲಿ ಈ ಒಂದು ಬರದ ಛಾಯೆ ಮತ್ತು ಮುಂಚಿತವಾಗಿ ಈ ಒಂದು ಮಳೆ ನಿಂತು ಹೋಗೋದು, ಈ ಎಲ್ಲ ಸಮಸ್ಯೆಗಳ ಜೊತೆಗೆ ಮಣ್ಣಿನಲ್ಲಿ ಆಮ್ಲೀಯತೆಯಲ್ಲಿ ಹೆಚ್ಚಳ, ಸಾವಯವ ಇಂಗಾಲ, ಗಂಧಕ, ಸುಣ್ಣ ಮತ್ತು ಸತುವಿನ ಕೊರತೆ, ಮಣ್ಣು ಹೆಪ್ಪುಗಟ್ಟೋದು, ತೇವಾಂಶ ಹಿಡಿದಿಟ್ಟುಕಂತ ಸಾಮರ್ಥ್ಯ ಕಡಿಮೆ ಇರೋದು, ಈ ಎಲ್ಲ ಸಮಸ್ಯೆಗಳನ್ನು ನಾವು ನೋಡಿದಾಗ ಈಗಾಗಲೇ ಅಸ್ಥಿರತೆ ಹೊಂದಿರತಕ್ಕಂಥ ಖುಷ್ಕಿ ಪ್ರದೇಶ ಇನ್ನೂ ಅಸ್ಥಿರತೆ ಹೊಂದ್ತಾ ಇದೆ ಅಂತಕ್ಕಂಥ ವಿಚಾರ. ಇನ್ನು ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಈ ಖುಷ್ಕಿ ಬೇಸಾಯದಲ್ಲಿನ ಪ್ರಮುಖ ಬೆಳೆಗಳು ಯಾವ್ಯಾವು ಅಂತೀರ? ಈಗ ನಾವು ಕೆಂಪು ಮಣ್ಣನ್ನು ನೋಡಿದಾಗ ರಾಗಿ, ಮುಸುಕಿನ ಜೋಳ, ಜೋಳ, ತೊಗರಿ, ಅಲಸಂದೆ, ಅವರೆ, ನೆಲಗಡಲೆ, ಹರಳು, ಸೂರ್ಯಕಾಂತಿ, ಇವು ಪ್ರಮುಖವಾದಂಥ ಬೆಳೆಗಳು. ಇನ್ನು ನಾವು ಉತ್ತರ ಕರ್ನಾಟಕದಲ್ಲಿ ಕಪ್ಪು ಮಣ್ಣಿನಲ್ಲಿ ನಾವು ನೋಡಿದಾಗ ಜೋಳ, ಮುಸುಕಿನ ಜೋಳ, ಸಜ್ಜೆ, ಗೋಧಿ, ನೆಲಗಡಲೆ, ಸೋಯಾ ಅವರೆ, ಸೂರ್ಯಕಾಂತಿ, ತೊಗರಿ, ಹೆಸರು, ಕಡಲೆ, ಇವು ಪ್ರಮುಖವಾದಂಥ ಬೆಳೆಗಳು. ಈ ಖುಷ್ಕಿ ಬೇಸಾಯದಲ್ಲಿ ನಾವು ಅಳವಡಿಸ್ಕೊಳ್ಬಹುದಾದಂಥ ಮುಖ್ಯವಾದ ತಾಂತ್ರಿಕತೆಗಳು ಯಾವ್ಯಾವು ಅಂತೀರ? ಇದರಲ್ಲಿ ಮುಖ್ಯವಾಗಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ, ಎರಡನೇದಾಗಿ ಮಳೆ ನೀರಿನ ಕೊಯ್ಲಾಗಬೇಕು ಮತ್ತು ಅದರ ಒಂದು ಪುನರ್ಬಳಕೆ ಆಗಬೇಕು, ಅಂತರ್ಜಲದ ಮರುಪೂರ್ಣವಾಗಬೇಕು, ಮಣ್ಣಿನ ಆರೋಗ್ಯ ಕಾಪಾಡುವುದು ಬಹಳ ಮುಖ್ಯವಾಗಿದೆ, ಸುಧಾರಿತ ಬೆಳೆಯ ಉತ್ಪಾದನೆ ತಾಂತ್ರಿಕತೆಯನ್ನು ಅಳವಡಿಸಬೇಕಾಗಿದೆ, ನೀರಿನ ಸದ್ಬಳಕೆ ಆಗಬೇಕು, ಪರ್ಯಾಯ ಭೂ ಬಳಕೆ ಪದ್ಧತಿನೂ ಕೂಡ ಅಳವಡಿಸಬೇಕು, ಸಮಗ್ರ ಕೃಷಿ ಪದ್ಧತಿ ನಿಜವಾಗಿ ಒಂದು ಮುಖ್ಯವಾದಂಥ ಒಂದು ತಾಂತ್ರಿಕತೆ. ಇದರ ಜೊತೆಗೆ ಖುಷ್ಕಿನಲ್ಲಿನೂ ಕೂಡ ಯಾಂತ್ರೀಕರಣವಾಗಬೇಕು ಮತ್ತು ಸೂಕ್ತ ಬೆಳೆ ಪದ್ಧತಿಯನ್ನು ಅಳವಡಿಸೋದ್ರಿಂದ ಇಲ್ಲಿ ಇರತಕ್ಕಂಥ ಒಂದು ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಉತ್ತಮವಾದಂಥ ಉತ್ಪಾದನೆಯನ್ನು ಪಡಿಬಹುದು. ಈಗ ನಮ್ಮಲ್ಲಿ ವಿವಿಧ ಬಗೆಯ ಮಣ್ಣುಗಳಿದ್ದಾವೆ, ಈ ಮಣ್ಣುಗಳಲ್ಲಿ ಅನುಸರಿಸಬಹುದಾದಂಥ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು ಯಾವ್ಯಾವು ಅಂತೀರಿ? ಮಣ್ಣು ಮತ್ತು ನೀರು ಖುಷ್ಕಿ ಭೂಮಿಯಲ್ಲಿ ನಾನು ಈಗಾಗಲೇ ಹೇಳಿದಂತೆ ಪ್ರಮುಖವಾದಂಥ ಸಂಪನ್ಮೂಲಗಳು. ಹೌದು, ಅವುಗಳ ಸಂರಕ್ಷಣೆ ಉತ್ಪಾದನೆಯಲ್ಲಿ ಸುಸ್ಥಿರತೆಯನ್ನು ನಾವು ಕಾಪಾಡಬೇಕಾದರೆ ಬಹಳ ಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ಮಳೆಯ ನೀರನ್ನು ಬಿದ್ದಲ್ಲಿಯೇ ಸಂರಕ್ಷಿಸೋದು ಮತ್ತು ಹೆಚ್ಚುವರಿಯಾಗಿ ಹೊರಹರಿವನ್ನು ನಾವು ಏನು ನೋಡ್ತಾ ಇದ್ದೇವೆ ಆ ಹೊರಹರಿವನ್ನು ಕೊಯ್ಲು ಮಾಡಿ ಅದರ ಒಂದು ಪುನರ್ಬಳಕೆ ಮಾಡೋದು ಕೂಡ ಅನಿವಾರ್ಯವಾಗಿರುತ್ತೆ. ಇದರಲ್ಲಿ ನಾವು ಮುಖ್ಯವಾಗಿ ನೋಡಬೇಕು ಅಂತಂದ್ರೆ ಈ ಮಳೆ ನೀರನ್ನು ಬಿದ್ದಲ್ಲೇ ಸಂರಕ್ಷಣೆ ಮಾಡೋದು ಬಹಳ ಮುಖ್ಯವಾದ. ಹೌದು, ಇದಕ್ಕೆ ಏನೇನು ಕ್ರಮಗಳು ಅನುಸರಿಸಬಹುದು ಅಂತೀರಿ? ಬಿದ್ದಲ್ಲೇ ಮಳೆ ನೀರಿನ ಸಂರಕ್ಷಣೆಯನ್ನ ಮಾಡಬೇಕಾದ್ರೆ ಮೊದಲನೇದಾಗಿ ಮಾಗಿ ಉಳುಮೆ, ಎರಡನೇದಾಗಿ ಭೂಮಿಯನ್ನ ಸಮ ಮಾಡೋದು, ಮೂರನೇದಾಗಿ ಇಳಿಜಾರು ಬದುಗಳ ನಿರ್ಮಾಣ, ಈಗ ಒಡೆದು ಹೋದಂತ ಬದುಗಳ ಒಂದು ದುರಸ್ತಿ ಆಗಬೇಕು, ಆಳವಾದ ಉಳುಮೆ, ಕನಿಷ್ಠ 2-3 ವರ್ಷಕ್ಕೆ ಒಮ್ಮೆ ಆದ್ರೂ ಕೂಡ 20-25 ಸೆಂಟಿಮೀಟರ್ ಆಳವಾಗಿ ಉಳುಮೆಯನ್ನ ಮಾಡಬೇಕು, ಸಮಪಾತಲಿ ಸಾಗುವಳಿಯನ್ನ ಮಾಡಬೇಕು ಅಂದ್ರೆ ಇಳಿಜಾರಿಗೆ ಅಡ್ಡಲಾಗಿ, ನೀರಿನ ಇಂಗುವಿಕೆಯನ್ನ ಮಣ್ಣಿನಲ್ಲಿ ಹೆಚ್ಚಿಸುವಂತ ಒಂದು ಕಾರ್ಯಕ್ರಮಗಳನ್ನು ಅನುಸರಿಸಬೇಕು, ತಟ್ಟೆಯಾಕಾರದ ಗುಣಿಗಳನ್ನ ಮಾಡಿ ಬಿದ್ದ ಮಳೆ ನೀರು ಸಂರಕ್ಷಣೆಯಾಗುವಂತೆ ಮಾಡಬೇಕು, ಚೌಕಮಡಿಗಳ ನಿರ್ಮಾಣ ಮತ್ತು ಮಳೆ ನೀರಿನ ಸಂರಕ್ಷಣೆ, ದೋಣಿ ಸಾಲುಗಳನ್ನ ನಿರ್ಮಾಣ ಮಾಡಿಕೊಂಡು ಬಿದ್ದಲ್ಲಿ ಮಳೆ ನೀರಿನ ಸಂರಕ್ಷಣೆಯನ್ನು ಮಾಡಬಹುದು, ಅಂತರ ಬೇಸಾಯವನ್ನು ಮಾಡೋದು, ಭೂಮಿಯ ಮೇಲ್ ಹೊದಿಕೆಗಳನ್ನ ಬಳಕೆ ಮಾಡೋದು, ಕಸ್ ಮತ್ತು ನಸೆ ಜೈವಿಕ ತಡೆಗಳನ್ನ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗಾಗಿ ಬಳಸೋದು, ಕೆರೆಯ ಗೋಡನ್ನ ಮಣ್ಣಿಗೆ ಸೇರಿಸಿ ಈ ಒಂದು ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನ ಮಾಡೋದು, ಈಗ ನಾವು ಟ್ರ್ಯಾಕ್ಟರ್ ಚಾಲಿತ ಡೀಪ್ ಟ್ರೆಂಚರ್ ಅಂತಕ್ಕಂಥ ಉಪಕರಣವನ್ನ ಬಳಸಿ ಕೃಷಿಗೆ ಯೋಗ್ಯವಾದಂತಹ ಮತ್ತು ಕೃಷಿಗೆ ಯೋಗ್ಯವಲ್ಲದ ಭೂಮಿನಲ್ಲಿಯೂ ಕೂಡ ಮಣ್ಣಿನ ತೇವಾಂಶವನ್ನ ಮತ್ತು ಮಳೆ ನೀರಿನ ಸಂರಕ್ಷಣೆಯನ್ನು ಕೂಡ ಮಾಡಬಹುದು. ಈಗ ತಾವು ಈ ಒಂದು ಬೇರೆ ಬೇರೆ ಕ್ರಮಗಳ ಬಗ್ಗೆ ತಿಳಿಸ್ಕೊಟ್ರಿ. ಹೌದು, ಇವುಗಳಲ್ಲಿ ಅತಿ ಮುಖ್ಯವಾದವುಗಳನ್ನ ಕೆಲವನ್ನ ವಿವರಿಸ್ತೀರ. ಸೂಕ್ತ ಅಂತರದಲ್ಲಿ ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನ ನಿರ್ಮಾಣ ಮಾಡಬೇಕು. ಬಹಳ ಮುಖ್ಯವಾದಂತಹ ಅಂಶ ಬದುಗಳ ಗಾತ್ರವನ್ನ ನಾವು ಆ ಭೂಮಿನಲ್ಲಿ ಇರತಕ್ಕಂಥ ಇಳಿಜಾರು, ಮಳೆಯ ಪ್ರಮಾಣ ಮತ್ತು ಮಣ್ಣಿನ ಗುಣಧರ್ಮಕ್ಕನುಗುಣವಾಗಿ ನಿರ್ಧಾರ ಮಾಡಬೇಕಾಗುತ್ತೆ. ಎಲ್ಲ ಒಂದು ಪರಿಸ್ಥಿತಿಗೂ ಒಂದೇ ರೀತಿಯ ಬದುಗಳು ಇರೋದಿಲ್ಲ. ಈಗ ಯಾವ ಒಂದು ಪ್ರದೇಶದಲ್ಲಿ ಇಳಿಜಾರಿನ ಪ್ರಮಾಣ ಶೇಕಡ 5ಕ್ಕಿಂತ ಕಡಿಮೆ ಇರುತ್ತೋ ಮತ್ತು ಅಲ್ಲಿ ಬೀಳ್ತಕ್ಕಂಥ ಮಳೆಯ ಪ್ರಮಾಣ 600 ಮಿಲಿಮೀಟರ್ಗಿಂತ ಕಡಿಮೆ ಇರುತ್ತೋ ಅಂತ ಒಂದು ಪ್ರದೇಶದಲ್ಲಿ 0.5-0.6 ಚದರ ಮೀಟರ್ ಗಾತ್ರದ ಸಮಪಾತಳಿ ಬದುಗಳನ್ನ ನಿರ್ಮಾಣ ಮಾಡಬೇಕಾಗುತ್ತೆ. ಇಂತಹ ಬದುಗಳನ್ನ ನಿರ್ಮಾಣ ಮಾಡಬೇಕಾದ್ರೆ ತಳಭಾಗದ ಒಂದು ಅಗಲ 1.1 ಮೀಟರ್ ಅಗಲವಿದ್ದು ಮೇಲ್ಭಾಗದ ಒಂದು ಅಗಲ 30 ಸೆಂಟಿಮೀಟರ್ ಇರಬೇಕು ಮತ್ತು ಆ ಒಂದು ಬದುವಿನ ಎತ್ತರ 0.5 ಮೀಟರ್ ಎತ್ತರವಿದ್ರೆ ಅಂತ ಒಂದು ಬದುಗಳು ಈ ಒಂದು ಪ್ರದೇಶಕ್ಕೆ ಸೂಕ್ತವಾಗಿದೆ, ಮಣ್ಣು ಮತ್ತು ನೀರಿನ ಸಂರಕ್ಷಣೆಯಲ್ಲಿ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ಆ ಒಂದು ಬದುಗಳ ಪಕ್ಕದಲ್ಲಿ ಸಂಗ್ರಹವಾದಂತಹ ಹೆಚ್ಚುವರಿ ನೀರನ್ನ ಹೊರ ಹಾಕಲಿಕ್ಕೆ ಬದುಗಳ ಕೊನೆಯಲ್ಲಿ ನಾವು ನೀರುಗಾಲುವೆಯನ್ನು ಮಾಡಬೇಕಾಗುತ್ತೆ. ಇನ್ನ ಕೆಲವೊಂದು ಪ್ರದೇಶದಲ್ಲಿ ಮಳೆಯ ಪ್ರಮಾಣ 650 ಮಿಲಿಮೀಟರ್ಗಿಂತ ಹೆಚ್ಚು ಇರುತ್ತೆ ಮತ್ತು ಮಣ್ಣಿನ ಆಳ 45 ಸೆಂಟಿಮೀಟರ್ಗಿಂತ ಜಾಸ್ತಿ ಇದ್ರೆ ಅಂತ ಒಂದು ಪ್ರದೇಶದಲ್ಲಿ 0.2-0.4 ಇಳಿಜಾರು ಇರುವ ಅಲ್ಪ ಇಳಿಜಾರು ಬದುಗಳನ್ನ ನಿರ್ಮಾಣ ಮಾಡಬೇಕಾಗುತ್ತೆ. ಇಂತಹ ಒಂದು ಬದುಗಳ ಮೇಲೆ ಹುಲ್ಲು ಮತ್ತು ಮರಗಳಾದಂತಹ ಸರ್ವೆ ಮರ, ಸಿಲ್ವರ್ ಓಕ್ ಮರಗಳನ್ನು ಕೂಡ ನೆಡಬಹುದು. ಇನ್ನ ಕೆಲವೊಂದು ಪ್ರದೇಶದಲ್ಲಿ ಭೂಮಿಯ ಇಳಿಜಾರು ಶೇಕಡ 5ಕ್ಕಿಂತ ಹೆಚ್ಚಾಗಿದ್ರೆ ಈ ಬೆಂಚು ಬದುಗಳನ್ನ ನಿರ್ಮಾಣ ಮಾಡಿ ಎರಡು ಬದುಗಳ ನಡುವೆ ಇರತಕ್ಕಂಥ ಪ್ರದೇಶವನ್ನ ಸಮಮಟ್ಟ ಮಾಡೋದ್ರಿಂದ ಅಂತ ಒಂದು ಪ್ರದೇಶದಲ್ಲಿನೂ ಕೂಡ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನು ಮಾಡಬಹುದು. ಇನ್ನ ಬೆಳೆ ಕಟವಾದ ನಂತರ ಬೇಸಿಗೆಯಲ್ಲಿ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದ್ರಿಂದ ಭೂಮಿಯಲ್ಲಿ ಪ್ರಾರಂಭಿಕ ಮಳೆ, ನೀರಿನ ಇಂಗುವಿಕೆ ವೇಗ ಮತ್ತು ಪ್ರಮಾಣವನ್ನು ಹೆಚ್ಚಿಸಬಹುದು. ಈಗ ಕೆಲವೊಂದು ಹುಲ್ಲುಗಳನ್ನು ಕೂಡ ಬೆಳಕಬಹುದು ಅಂತ ತಾವು ತಿಳಿಸಿದ್ರಿ. ಹೌದು, ಈ ಕಸ್ ಮತ್ತು ನಸೆ ಹುಲ್ಲುಗಳು ಅಂತ ಇವುಗಳನ್ನ ಜೈವಿಕ ತಡೆಗಳು ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರ. ಹೌದು, ಇವುಗಳಿಂದ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಹೇಗಾಗುತ್ತೆ, ಇದನ್ನ ಮಾಡ್ಕೊಳ್ಳೋದು ಹೇಗೆ ಅಂತೀರ? ವೈಜ್ಞಾನಿಕ ಪದ್ಧತಿಯಾದ ಇಳಿಜಾರಿಗೆ ಅಡ್ಡಲಾಗಿ ಕಸ್ ಮತ್ತು ನಸೆ ಜೈವಿಕ ತಡೆಗಳನ್ನ 15 ಮೀಟರ್ ಅಂತರದಲ್ಲಿ ಶೇಕಡ 1-6 ಇಳಿಜಾರು ಇರತಕ್ಕಂತಹ ಪ್ರದೇಶದಲ್ಲಿ ಈಗ ಎರಡು ಬದುಗಳ ಅಂತರ ಹೆಚ್ಚಾಗಿದ್ರೆ ಆ ಒಂದು ಪ್ರದೇಶದಲ್ಲಿ ಇಳಿಜಾರಿನ ಪ್ರಮಾಣವನ್ನು ನಾವು ಕಡಿಮೆ ಮಾಡಬೇಕು ಅಂತಂದ್ರೆ ಈ 15 ಮೀಟರ್ ಅಂತರದಲ್ಲಿ ಕಸ್ ಅಥವಾ ನಸೆ ಹುಲ್ಲನ್ನ ನಾವು ನೆಟ್ಟದ್ದೇ ಆದ್ರೆ ಅವು ಹೆಚ್ಚು ಹೆಚ್ಚು ಬೇರುಗಳನ್ನ ಹೊಂದಿರೋದ್ರಿಂದ ಮೇಲ್ಭಾಗದಿಂದ ಬರತಕ್ಕಂಥ ಹರಿದು ಬರತಕ್ಕಂಥ ನೀರಿಗೆ ತಡೆವಡ್ಡಿ ಮಣ್ಣು ಕೊಚ್ಚಣೆಯಾಗೋದನ್ನ ತಡೆಗಟ್ಟಿ ಉತ್ತಮವಾದ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನ ಮಾಡಬಹುದು. ಇನ್ನ ಇನ್ನೊಂದು ವಿಚಾರ ಅಂತಂದ್ರೆ ಈ ದೋಣಿ ಸಾಲು ಅಂತ ತಾವು ತಿಳಿಸಿದ್ರಿ. ಹೌದು, ಈ ದೋಣಿ ಸಾಲನ್ನ ಹೇಗೆ ನಿರ್ಮಾಣ ಮಾಡ್ಕೋಬಹುದು ಅಂತೀರಿ? ಯಾವ ಯಾವ ಬೆಳೆಗಳಲ್ಲಿ ಈ ಎರಡು ಸಾಲುಗಳ ಮಧ್ಯೆ ಇರತಕ್ಕಂಥ ಅಂತರ 60 ಸೆಂಟಿಮೀಟರ್ಗಿಂತ ಜಾಸ್ತಿ ಇದ್ರೆ ಅಂದ್ರೆ ತೊಗರಿನಲ್ಲಿ ಇರಬಹುದು, ಮುಸುಕಿನ ಜೋಳ, ಹರಳು, ಮೆಣಸಿನಕಾಯಿ, ಹಲಸಂದಿ, ಸೂರ್ಯಕಾಂತಿ, ಈ ಎಲ್ಲಾ ಬೆಳೆಗಳಲ್ಲಿ ಕೂಡ ಎರಡು ಸಾಲುಗಳ ಮಧ್ಯೆ ಒಂದು ದೋಣಿ ಸಾಲನ್ನ ಅಥವಾ ದಿಂಡು ಸಾಲನ್ನ ತೆಗೆದಿದ್ದೆ ಆದ್ರೆ ಈ ದೋಣಿ ಸಾಲಿನಲ್ಲಿ ಬಿದ್ದಂತ ಮಳೆ ನೀರು ಶೇಖರಣೆಯಾಗಿ ಭೂಮಿನಲ್ಲಿ ಹಿಂಗಿ ಈ ಬೆಳೆಗಳಿಗೆ ಅನುಕೂಲವನ್ನ ಮಾಡಿಕೊಡುತ್ತೆ. ಇನ್ನ ನಾವು ಮುಖ್ಯವಾಗಿ ರಾಗಿಯಲ್ಲಿ ರಾಗಿ ತೊಗರಿ 8 ಸಾಲು ರಾಗಿ 2 ಸಾಲು ತೊಗರಿ, ಇನ್ನು ನೆಲಗಡಲೆ ತಗೊಂಡ್ರೆ 8 ಸಾಲು ನೆಲಗಡಲೆ 2 ಸಾಲು ತೊಗರಿ, ಈ ಎರಡು ತೊಗರಿ ಸಾಲುಗಳ ಮಧ್ಯೆ ಇರತಕ್ಕಂಥ ಅಂತರ 60 ಸೆಂಟಿಮೀಟರ್ ಇರೋದ್ರಿಂದ ಅಂತ ಒಂದು ಬೆಳೆ ಪದ್ಧತಿನಲ್ಲಿನೂ ಕೂಡ ಈ ದೋಣಿ ಸಾಲನ ಮಾಡೋದ್ರಿಂದ ಉತ್ತಮವಾದಂತಹ ಮಣ್ಣಿನ ಸಂರಕ್ಷಣೆ ಮತ್ತು ಮಳೆ ನೀರಿನ ಸಂರಕ್ಷಣೆಯನ್ನು ಕೂಡ ಮಾಡಿ ಇಳುವರಿಯನ್ನ ಪಡಿಬಹುದು. ಇನ್ನ ಭೂಮಿಯ ಮೇಲೆ ಮೇಲ್ವದಿಕೆಯನ್ನ ಹಾಕಬೇಕಾಗತ್ತೆ ಈ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಅಂತ ತಾವು ತಿಳಿಸಿದ್ರಿ, ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಕೊಡ್ತೀರ? ಮಣ್ಣಿನ ಮೇಲ್ಭಾಗದ ಹೊದಿಕೆಗಿಂತ ಮಣ್ಣಿನಿಂದ ನೀರು ಆವಿಯಾಗುವ ಪ್ರಮಾಣವನ್ನ ಕಡಿಮೆ ಮಾಡಿ ತೇವಾಂಶ ಬಹಳ ಕಾಲ ಇರುವಂತೆ ಮಾಡಬಹುದು. ಇವುಗಳಲ್ಲಿ ಒಣ ಮಣ್ಣಿನ ಹೊದಿಕೆ ಮತ್ತು ಬೆಳೆ ಇಳಿಕೆ ಹೊದಿಕೆ ಅಂತ ಎರಡು ವಿಧವಾದ ಹೊದಿಕೆಗಳನ್ನು ನಾವು ನೋಡಬಹುದು. ಈ ಮಣ್ಣಿನ ಹೊದಿಕೆ ಅಂದ್ರೆ ಏನು? ಹೌದು, ಈ ಬೆಳೆಗಳಲ್ಲಿ ಅಂತರ ಬೇಸಾಯವನ್ನ 2-3 ಸೆಂಟಿಮೀಟರ್ ಮಣ್ಣನ್ನ ಪುಡಿಯಾಗುವಂತೆ ಮಾಡೋದ್ರಿಂದ ಸಾಕಷ್ಟು 5-6 ದೀರ್ಘಾವಧಿ ಬೆಳೆಗಳಲ್ಲಿ, 3-4 ಕಡಿಮೆ ಅವಧಿ ಇರತಕ್ಕಂತಹ ಬೆಳೆಗಳಲ್ಲಿ ಈ ಅಂತರ ಬೇಸಾಯವನ್ನು ಮಾಡೋದ್ರಿಂದ ಅದು ಮಣ್ಣಿಗೆ ಹೊದಿಕೆಯಾಗಿ ಪರಿಣಾಮವನ್ನು ಬೀರೋದ್ರಿಂದ ಅಂತ ಒಂದು ಪದ್ಧತಿಯಲ್ಲಿ ಕಳೆಗಳ ನಿಯಂತ್ರಣವನ್ನ ಮಾಡಿ ಮಣ್ಣಿನಲ್ಲಿ ಇರತಕ್ಕಂಥ ತೇವಾಂಶವನ್ನು ನಾವು ಸಂರಕ್ಷಣೆ ಮಾಡಿ ಆ ಒಂದು ಮಣ್ಣಿನಲ್ಲಿ ಬೆಳೀತಕ್ಕಂಥ ಬೆಳೆಗೆ ಉತ್ತಮ ತೇವಾಂಶದ ಸಂರಕ್ಷಣೆ ಮತ್ತು ಬೆಳೆಗಳಿಗೆ ಬೇಕಾದಂತಹ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಬಹುದು. ಅಂದ್ರೆ ಇದು ಒಂದ್ ರೀತಿ ಪುಡಿ ಮಣ್ಣಿನ ಹೊದಿಕೆ ಆದಂಗೆ ಆಯ್ತು. ಹೌದು, ಈ ನಾವು ಸತತವಾಗಿ ಅಂತರ ಬೇಸಾಯ ಮಾಡೋದ್ರ ಮೂಲಕ. ಹೌದು, ಇನ್ನು ಏನೇನು ಈ ಮೇಲ್ಹೊದಿಕೆ ಮಾಡ್ಕೋಬಹುದು ಅಂತೀರ? ಕೆಲವೊಂದು ಸಮಯದಲ್ಲಿ ಸಾಧ್ಯವಿದ್ದಲ್ಲಿ ಬೆಳೆಯ ಸಾಲುಗಳ ಮಧ್ಯೆ ಬೆಳೆಯ ಉಳಿಕೆಗಳನ್ನು ಕೂಡ ನಾವು ಹರಡೋದ್ರಿಂದ ಅದು ಹೊದಿಕೆಯಾಗಿ ಪರಿಣಾಮವನ್ನ ಬೀರುತ್ತೆ. ಇನ್ನ ಕೆಲವೊಂದು ಪ್ರದೇಶಗಳಲ್ಲಿ ಈಗ ಮೇವಿಗೆ ಯೋಗ್ಯವಲ್ಲದಂತ ಒಂದು ಪದಾರ್ಥ ಇರಬಹುದು, ಅಥವಾ ಕಳೆಗಳಿರಬಹುದು, ಬದುಗಳ ಮೇಲೆ ಬೆಳೆದಂತ ಕಳೆಗಳನ್ನು ಕೂಡ ನಾವು ಅದು ಬೀಜ ಆಗೋದಕ್ಕಿಂತ ಮುಂಚಿತವಾಗಿ ಕಿತ್ತುಬಿಟ್ಟು 2 ಸಾಲುಗಳ ಮಧ್ಯೆ ಹರಡಿದ್ದೆ ಆದ್ರೆ ಅದು ಕೂಡ ಹೊದಿಕೆಯಾಗಿ ಪರಿಣಾಮವನ್ನ ಬೀರಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯಲ್ಲಿ ಉತ್ತಮವಾಗಿ ಬರುತ್ತೆ. ಇನ್ನು ನಮ್ಮ ರೈತ ಬಾಂಧವರ ಒಂದು ಪಾರಂಪರಿಕ ಒಂದು ಕ್ರಮ ಅಂದ್ರೆ ಕೆರೆಗೋಡನ್ನ ಬಳಸ್ಕೊಳ್ಳುವಂತ. ಹೌದು, ಇದನ್ನ ಮಣ್ಣಿಗೆ ಸೇರಿಸೋದ್ರಿಂದ ನೀರಿನ ಸಂರಕ್ಷಣೆ ಹೇಗಾಗತ್ತೆ ಅಂತೀರ? ಈಗ ಮಣ್ಣಿನಲ್ಲಿ ಮರಳು, ಗೋಡು ಮತ್ತು ಜೇಡಿಯ ಪ್ರಮಾಣವನ್ನ ಆಧರಿಸಿ ನಾವು ಈ ಕೆರೆಗೋಡನ್ನ ಉಪಯೋಗಿಸ್ಬೇಕಾಗತ್ತೆ. ಯಾವ ಒಂದು ಮಣ್ಣಿನಲ್ಲಿ ಈ ಮರಳಿನ ಪ್ರಮಾಣ ಜಾಸ್ತಿ ಇದೆಯೋ ಅಂತ ಒಂದು ಮಣ್ಣಿನಲ್ಲಿ ಸುಮಾರು 5-6 ಟನ್ನಷ್ಟು ಕೆರೆಗೋಡನ್ನ ಬಳಸಬಹುದು. ಆದರೆ ಮಣ್ಣಿನಲ್ಲಿ ಮೂಲತಃ ಈ ಜೇಡಿ ಪ್ರಮಾಣ ಜಾಸ್ತಿ ಇದ್ದಲ್ಲಿ ಅಂತ ಒಂದು ಮಣ್ಣಿನಲ್ಲಿ ಸುಮಾರು 2-3 ಟನ್ನಷ್ಟು ಈ ಕೆರೆಗೋಡನ್ನ ಉಪಯೋಗಿಸೋದ್ರಿಂದ ಆ ಒಂದು ಮಣ್ಣಿನಲ್ಲಿ ಭೌತಿಕ ರಾಸಾಯನಿಕ ಗುಣಧರ್ಮಗಳನ್ನು ನಾವು ಉತ್ತಮಗೊಳಿಸಿ ಮಣ್ಣಿನಲ್ಲಿ ತೇವಾಂಶವನ್ನು ಕೂಡ ಹಿಡಿದಿಟ್ಟುಕೊಳ್ಳುವ ಶಕ್ತಿಯನ್ನ ಹೆಚ್ಚಿಸಬಹುದು ಮತ್ತು ಮಣ್ಣಿನ ಈ ಒಂದು ಸವಕಳಿ ಮತ್ತು ತೇವಾಂಶದ ಸಂರಕ್ಷಣೆ ಕೂಡ ಮಾಡಬಹುದು. ಅಂದ್ರೆ ನಮ್ಮ ಮಣ್ಣಿನ ಒಂದು ಸ್ಥಿತಿಗತಿಯನ್ನು ನೋಡಿಕೊಂಡು ನಾವು ಈ ಕೆರೆಗೋಡಿನ ಪ್ರಮಾಣವನ್ನು ನಿರ್ಧರಿಸಬೇಕಾಗುತ್ತೆ. ಹೌದು, ಇನ್ನು ಈ ಕಪ್ಪು ಮಣ್ಣಿನ ಭೂಮಿನಲ್ಲಿ ಮುಖ್ಯವಾಗಿ ನಾವು ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರ? ಈ ಕಪ್ಪು ಭೂಮಿನಲ್ಲಿ 6 ಮೀಟರ್ ಉದ್ದ 6 ಮೀಟರ್ ಅಗಲ ಇರತಕ್ಕಂತ ಅಂಕಣ ಬದುಗಳನ್ನ ನಿರ್ಮಾಣ ಮಾಡೋದು ಒಂದು ಉತ್ತಮವಾದಂತಹ ತಂತ್ರಜ್ಞಾನ. ಈ ಅಂತರದಲ್ಲಿ ಅಂಕಣ ಬದುಗಳನ್ನ ಮಾಡಿದ್ದೇ ಆದ್ರೆ ಬಿದ್ದಂತ ಮಳೆ ನೀರು ಆ ಒಂದು ಪ್ರದೇಶದಲ್ಲಿ ಶೇಖರಣೆಯಾಗಿ ಭೂಮಿನಲ್ಲಿ ಹಿಂಗಿ ಬೆಳೆಗಳಿಗೆ ಸಿಗಲಿಕ್ಕೆ ಅನುಕೂಲವಾಗುತ್ತೆ. ಇನ್ನ ಈ ಮಣ್ಣಿನಲ್ಲಿ ನೀರು ಇಂಗುವ ಪ್ರಮಾಣವನ್ನ ಎಚ್ಚರಿಸಲಿಕ್ಕೆ ಕೆಲವೊಂದು ಪ್ರದೇಶದಲ್ಲಿ ಈ ಮರಳನ್ನು ಕೂಡ ಕಪ್ಪು ಮಣ್ಣಿನಲ್ಲಿ ಸೇರಿಸೋದ್ರಿಂದ ಆ ಮಣ್ಣಿನಲ್ಲಿ ನೀರು ಹಿಂಗಿಯುವಿಕೆ ಪ್ರಮಾಣವನ್ನ ಜಾಸ್ತಿ ಮಾಡಿ ಈ ಮಣ್ಣಿನಲ್ಲಿ ಈ ತೇವಾಂಶದ ಸಂರಕ್ಷಣೆಯನ್ನು ವೃದ್ಧಿ ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಇನ್ನು ಅಂತರ ಬೆಳೆ ಪದ್ಧತಿಯನ್ನು ಕೂಡ ಬಳಸ್ಕೋಬಹುದು ಇಲ್ಲಿ. ಹೌದು, ಈ ಕುಷ್ಕಿನಲ್ಲಿ ನಾವು ಈ ಅಂತರ ಬೆಳೆಗಳ ಪದ್ಧತಿ ಒಂದು ಮುಖ್ಯವಾದಂತಹ ಕ್ರಮ. ಇದು ಇನ್ಸೂರೆನ್ಸ್ ಆಗಿ ಅಥವಾ ವಿಮೆಯಾಗಿ ಒಂದು ಕೆಲಸವನ್ನ ಮಾಡುತ್ತೆ ಅಂತಕ್ಕಂಥ ವಿಚಾರ. ಇಲ್ಲಿ ನಾವು 2 ರೀತಿಯ ಬೆಳೆಗಳನ್ನ ನೋಡ್ತೇವೆ. ಒಂದು ಈ ಸವಕಳಿಗೆ ಒಂದು ಉತ್ತೇಜನವನ್ನ ಕೊಡ್ತಕ್ಕಂತ ಬೆಳೆಗಳು, ಇನ್ನ ಸವಕಳಿಯನ್ನ ತಡೆದಕ್ಕಂತ ಬೆಳೆಗಳು ಅಂತ. ಈ ಸವಕಳಿಯನ್ನ ಉತ್ತೇಜನ ಮಾಡತಕ್ಕಂತ ಬೆಳೆಗಳಲ್ಲಿ ನಾವು ಏಕಧಾನ್ಯದ ಬೆಳೆಗಳನ್ನ ನಾವು ನೋಡ್ತಾ ಇದ್ದೇವೆ. ಸವಕಳಿಯನ್ನ ತಡೆಗಟ್ಟಲಿಕ್ಕೆ ದ್ವಿದಳ ಧಾನ್ಯಗಳನ್ನ ನಾವು ಪರಿಗಣಿಸ್ತೇವೆ. ಈ ಏಕದಳ ಮತ್ತು ದ್ವಿದಳ ಧಾನ್ಯಗಳನ್ನ ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ ಈ ಒಂದು ಪದ್ಧತಿಯಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನು ಕೂಡ ಮಾಡಬಹುದು. ಇದರಲ್ಲಿ ಮುಖ್ಯವಾಗಿ ನಾವು ರಾಗಿ ತೊಗರಿ 8 ಸಾಲು ರಾಗಿ 2 ಸಾಲು ತೊಗರಿ, ಶೇಂಗಾ ತೊಗರಿ 8-2 ಪ್ರಮಾಣದಲ್ಲಿ, ರಾಗಿ ಅವರೆ 8-1 ಪ್ರಮಾಣದಲ್ಲಿ, ಶೇಂಗಾ ಮತ್ತು ಅರಳು 8-1 ಪ್ರಮಾಣದಲ್ಲಿ, ಜೋಳ ಮತ್ತು ತೊಗರಿ 2-1 ಪ್ರಮಾಣದಲ್ಲಿ, ಸಜ್ಜೆ ಮತ್ತು ತೊಗರಿ 2-1 ಪ್ರಮಾಣದಲ್ಲಿ ಸಾಲುಗಳನ್ನು ಹಾಕಿಕೊಂಡು ಅಂತರ ಬೆಳೆಯನ್ನ ಅನುಸರಿಸಿದ್ದೇ ಆದರೆ ಅಂತ ಒಂದು ಪದ್ಧತಿನಲ್ಲೂ ಕೂಡ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನ ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಇನ್ನು ತೋಟದ ಬೆಳೆಗಳಿಗೆ ಬಂದರೆ ಈ ಒಂದು ಸ್ಥಿತಿಯಲ್ಲಿ ನಾವು ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನು ಹೇಗೆ ಮಾಡ್ಕೋಬಹುದು ಅಂತೀರಿ? ಈ ತೋಟದ ಬೆಳೆಗಳಲ್ಲಿ ಪ್ರತಿಯೊಂದು ಮರಕ್ಕೆ ಸಣ್ಣ ಸಂಗ್ರಹಣಾ ಪ್ರದೇಶ ನಿರ್ಮಿಸಿ ನೀರು ಇಂಗ್ಲಿಕ್ಕೆ ಅನುವು ಮಾಡಿಕೊಡ್ಬೇಕಾಗುತ್ತೆ. ಇದು ವೃತ್ತಾಕಾರದ ಬದು ಇರಬಹುದು ಅಥವಾ ಅರ್ಧ ಚಂದ್ರಾಕಾರದ ಬದು ಇರಬಹುದು. ಸಮತಟ್ಟಾದ ಹೊಲಗಳಲ್ಲಿ ನಾವು ಈ ವೃತ್ತಾಕಾರದ ಬದುಗಳನ್ನು ಶಿಫಾರಸು ಮಾಡ್ತೇವೆ. ಇನ್ನು ಇಳುಕಲು ಜಾಸ್ತಿ ಇರತಕ್ಕಂಥ ಭೂಮಿನಲ್ಲಿ, ಇಳಿಜಾರು ಜಾಸ್ತಿ ಇರತಕ್ಕಂಥ ಭೂಮಿನಲ್ಲಿ ಅರ್ಧ ಚಂದ್ರಾಕಾರದ ಬದುಗಳನ್ನು ಈ ಒಂದು ಗಿಡದ ಸುತ್ತ ಮಾಡೋದ್ರಿಂದ ಈ ಮಳೆ ನೀರಿನ ಸಂರಕ್ಷಣೆಯನ್ನು ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಇದರ ಜೊತೆಗೆ ವಿ ಆಕಾರದ ಕಾಲುವೆಗಳನ್ನು ಕೂಡ ತೆಗೆಯೋದ್ರಿಂದ ಅದರ ಒಂದು ಕೆಳಭಾಗಕ್ಕೆ ಬದುಗಳನ್ನು ಹಾಕೋದ್ರಿಂದಲೂ ಕೂಡ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನ ಮಾಡಬಹುದು. ಇನ್ನು ಈ ಟ್ರ್ಯಾಕ್ಟರ್ ಚಾಲಿತ ಡೀಪ್ ಟ್ರೆಂಚರ್ ಬಳಕೆಯನ್ನು ಮಾಡಿಕೊಂಡು ಈ ಕೃಷಿಗೆ ಯೋಗ್ಯವಾದ ಮತ್ತು ಯೋಗ್ಯವಲ್ಲದ ಭೂಮಿನಲ್ಲಿ ಮಣ್ಣಿನ ತೇವಾಂಶದ ಸಂರಕ್ಷಣೆಯನ್ನು ಹೇಗೆ ಮಾಡ್ಕೋಬಹುದು ಅಂತೀರಿ? ಈಗ ಆಳವಾಗಿ ಕಾಲುವೆ ತೆಗಿತಕ್ಕಂಥ ಟ್ರ್ಯಾಕ್ಟರ್ ಚಾಲಿತ ಡೀಪ್ ಟ್ರೆಂಚರ್ ಅಂತ ನಾವೇನು ಕರಿತೇವೆ ಆ ಒಂದು ಉಪಕರಣವನ್ನು ಬಳಸಿ ಸುಮಾರು 30-60 ಸೆಂಟಿಮೀಟರ್ ಆಳವಾಗಿರತಕ್ಕಂಥ ಕಾಲುವೆಗಳನ್ನು ಹಾಗೂ 50-60 ಸೆಂಟಿಮೀಟರ್ ಅಗಲ ಇರತಕ್ಕಂಥ ಈ ಕಾಲುವೆಗಳನ್ನು ನಾವು ಕೃಷಿಗೆ ಯೋಗ್ಯವಾದ ಮತ್ತು ಯೋಗ್ಯವಲ್ಲದ ಎರಡೂ ಭೂಮಿನಲ್ಲಿನೂ ಕೂಡ ಮತ್ತು ಈ ತೋಟದ ಬೆಳೆಗಳು ಇರತಕ್ಕಂಥ ಬೆಳೆಗಳಲ್ಲಿನೂ ಕೂಡ ಎರಡು ಸಾಲುಗಳ ಮಧ್ಯೆ ತೆಗೆದಿದ್ದ ಆದರೆ ಅಂಥ ಒಂದು ಪ್ರದೇಶದಲ್ಲಿನೂ ಕೂಡ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನು ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಇನ್ನು ನಮ್ಮ ಜಮೀನಿನಲ್ಲಿ ಈ ನೀರನ್ನು ಇಂಗಿಸಿ ಸಾಕಷ್ಟು ನೀರಿನ ಸಂರಕ್ಷಣೆ ಮಾಡಿಕೊಂಡಾಗಲೂ ಕೂಡ ಸಾಕಷ್ಟು ನೀರು ಹೆಚ್ಚಾಗಿ ಹೊರಗಡೆ ಹೋಗುತ್ತಾ ಇರುತ್ತೆ. ಹೌದು, ಅಂಥ ಒಂದು ನೀರಿನ ಸಂರಕ್ಷಣೆಗೆ ನಾವು ಏನು ಕ್ರಮಗಳನ್ನು ಅನುಸರಿಸಬಹುದು ಅಂತೀರಿ? ಇದರಲ್ಲಿ ಮುಖ್ಯವಾಗಿ ಕೃಷಿ ಹೊಂಡ, ಈ ಒಂದು ಕೃಷಿ ಹೊಂಡದ ತಂತ್ರಜ್ಞಾನ ಅಂತಂದರೆ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಬೀಳ್ತಕ್ಕಂಥ ಮಳೆ ಮತ್ತು ಅಲ್ಲಿ ಹೊರಗಡೆ ಹೋಗ್ತಕ್ಕಂಥ ಹೊರ ಹರಿವನ್ನು ಪರಿಗಣಿಸಿ ಒಂದು ಹೆಕ್ಟೇರ್ನಲ್ಲಿ 250 ಘನ ಮೀಟರ್ ಸಾಮರ್ಥ್ಯ ಇರತಕ್ಕಂಥ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಿದ್ದೇ ಆದರೆ ಆ ಒಂದು ಕೃಷಿ ಹೊಂಡದಲ್ಲಿ ಕನಿಷ್ಠ ನಾವು 2 ಸಲ ಅದು ತುಂಬಿ ಆ ಒಂದು ತುಂಬಿದಂಥ ನೀರನ್ನು 2 ಸಲ ಈ ಒಂದು ರಕ್ಷಣಾತ್ಮಕ ನೀರಾವರಿಯಾಗಿ ಬಳಸಿ ಬೆಳೆಯನ್ನು ಕುಷ್ಕಿನಲ್ಲಿನೂ ಕೂಡ ಉತ್ತಮವಾಗಿ ಬೆಳಿಬೋದು. ಇಂಥ ಒಂದು ಕೃಷಿ ಹೊಂಡವನ್ನು ನಾವು ನಿರ್ಮಾಣ ಮಾಡಬೇಕಾದ್ರೆ ಮೇಲ್ಭಾಗದ ಉದ್ದ ಮತ್ತು ಅಳತೆ 12 ಮೀಟರ್ ಇರುತ್ತೆ. ತಳಭಾಗದ ಉದ್ದ ಮತ್ತು ಅಳತೆ 6 ಮೀಟರ್ ಇದ್ದು ಆ ಒಂದು ಕೃಷಿ ಹೊಂಡವನ್ನು 3 ಮೀಟರ್ ಆಳದಲ್ಲಿ ತೆಗೆದಿದ್ದೇ ಆದರೆ ಅದು 1:1 ಅನುಪಾತದಲ್ಲಿ ಇರುತ್ತೆ. ಇಂಥ ಒಂದು ಕೃಷಿ ಹೊಂಡಕ್ಕೆ ನಾವು ಹೊದಿಕೆಗಳನ್ನು ಹಾಕಬೇಕಾಗುತ್ತೆ. ಹೊದಿಕೆಯಲ್ಲಿ ಮುಖ್ಯವಾಗಿ 400 ಮೈಕ್ರಾನ್ ಸಾಮರ್ಥ್ಯ ಇರತಕ್ಕಂಥ ಪಾಲಿಥಿಲೀನ್ ಆಳೆಯನ್ನು ತಳಭಾಗಕ್ಕೆ ಮತ್ತು 4 ಗೋಡೆಗಳಿಗೆ ಹೊದಿಕೆಯನ್ನು ಹಾಕಬೇಕು. ಈ ಹೊದಿಕೆಯ ಮೇಲ್ಭಾಗದಲ್ಲಿ ಸಿಮೆಂಟ್ ಮತ್ತು ಮಣ್ಣು 2 ಭಾಗ ಸಿಮೆಂಟ್ 8 ಭಾಗ ಮಣ್ಣನ್ನು ಮಿಶ್ರಣ ಮಾಡಿ 5 ಸೆಂಟಿಮೀಟರ್ ದಪ್ಪವಾಗಿ ಲೇಪನ ಮಾಡಿದ್ದೇ ಆದರೆ ಆ ಒಂದು ಕೃಷಿ ಹೊಂಡದಲ್ಲಿ ಸುಮಾರು 5-6 ತಿಂಗಳವರೆಗೂ ನೀರನ್ನು ಶೇಖರಣೆ ಮಾಡಬಹುದು. ಇನ್ನು ಮಣ್ಣು ಮತ್ತು ಸಿಮೆಂಟ್ ಅನ್ನು ನಾವು ಹಾಕದೆ ಹೋದ್ರೆ ಅಂಥ ಒಂದು ಕೃಷಿ ಹೊಂಡದಲ್ಲಿ ಈ ಪಾಲಿಥಿಲೀನ್ ಹಾಳೆ ಮೇಲೆ ಈ ಇಟ್ಟಿಗೆಯಿಂದ ಕೂಡ ನಾವು 4 ಗೋಡೆಗಳು ಮತ್ತು ತಳಭಾಗವನ್ನು ಭದ್ರಪಡಿಸಿದ್ದೆ ಆದರೆ ಅಂಥ ಒಂದು ಹೊಂಡದಲ್ಲಿನೂ ಕೂಡ ನೀರಿನ ಶೇಖರಣೆಯನ್ನು ಮಾಡಬಹುದು. ಅಂದರೆ ನಾವು ಇಟ್ಟಿಗೆ ಮತ್ತು ಈ ಜಲ್ಲಿ ಮಿಶ್ರಣದಿಂದ ಅಲ್ಲಿ ಗಿಲವು ಮಾಡಬೇಕಾಗತ್ತೆ. ಮಾಡಬೇಕು. ಇನ್ನು ಮುಖ್ಯವಾಗಿ ಕೊಳವೆ ಬಾವಿಗಳು ಕೂಡ ನಮ್ಮ ರೈತರಲ್ಲಿ ಇವತ್ತು ಸಾಕಷ್ಟು ಇದಾವೆ ಅಂತ ಹೇಳ್ಬೋದು. ಈ ಕೊಳವೆ ಬಾವಿನಲ್ಲಿ ನಾವು ಅಂತರ್ಜಲವನ್ನು ಯಾವ ರೀತಿ ಮರುಪೂರ್ಣ ಮಾಡಬಹುದು ಅಂತೀರಿ? ಈಗ ನಾವು ಖುಷ್ಕಿ ಪ್ರದೇಶದಲ್ಲಿ ಈ ಒಂದು ಅಂತರ್ಜಲದ ಮಟ್ಟವನ್ನು ನೋಡಿದಾಗ ಅಂತರ್ಜಲದ ಮಟ್ಟ ಕುಸಿತಾ ಇದೆ. ಈ ಒಂದು ಸಮಸ್ಯೆಯನ್ನು ನಾವು ಸೂಕ್ಷ್ಮವಾಗಿ ಪರೀಕ್ಷೆ ಮಾಡಿದಾಗ ಪ್ರತಿಯೊಂದು ಬೋರ್ವೆಲ್ ಈ ಇರತಕ್ಕಂಥ ರೈತರು ತಮ್ಮ ಒಂದು ಕೊಳವೆ ಬಾವಿಗೆ ಅಥವಾ ಬೋರ್ವೆಲ್ಗೆ ಈ ಒಂದು ಅಂತರ್ಜಲದ ಒಂದು ಮರುಪೂರ್ಣ ಪದ್ಧತಿಯನ್ನು ಅಳವಡಿಸೋದು ಬಹಳ ಮುಖ್ಯವಾಗಿದೆ. ಇದರಲ್ಲಿ ಈ ಬೋರ್ವೆಲ್ನ ಸುತ್ತ ಕೊಳವೆ ಬಾವಿ ಸುತ್ತ 3 ಮೀಟರ್ ಅಗಲ 3 ಮೀಟರ್ ಉದ್ದ ಮತ್ತು 2.85 ಮೀಟರ್ ಎತ್ತರದಲ್ಲಿ ಒಂದು ಗುಂಡಿಯನ್ನು ಹೊಡಿಬೇಕಾಗುತ್ತೆ. ಈ ಒಂದು ಗುಂಡಿಯಲ್ಲಿ ತಳಭಾಗದಲ್ಲಿ ಈ ಕೇಸಿಂಗ್ ಪೈಪ್ಗೆ ರಂಧ್ರಗಳನ್ನು ಮಾಡಿ ಆ ರಂಧ್ರವನ್ನು ನಾವು ಈ ಸೊಳ್ಳೆ ಪರದೆಯಿಂದ ಸುತ್ತಬೇಕಾಗುತ್ತೆ. ಇನ್ನು ಈ ಗುಂಡಿನಲ್ಲಿ ತಳಭಾಗದಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳನ್ನು ಹಾಕಬೇಕು. ಅದರ ಮೇಲೆ 40 mm ಅಥವಾ mm ಇರತಕ್ಕಂಥ ಜಲ್ಲಿಗಳನ್ನು ಹಾಕಿ ಅದರ ಮೇಲ್ಪದರದಲ್ಲಿ 20 mm ಇರತಕ್ಕಂಥ ಜಲ್ಲಿಗಳನ್ನು ಹಾಕಿ ಅದರ ಮೇಲೆ ಒಂದು ಒಂದು ಪದರವನ್ನ ನಾವು ಇದ್ದಲನ್ನ ಹಾಕ್ಬೇಕಾಗತ್ತೆ. ಇದರ ಮೇಲೆ ಮರಳನ್ನ ನಾವು ಹಾಕಿ ಇನ್ನು ಒಂದು ಅರ್ಧ ಅಡಿ ಆ ಒಂದು ಗುಂಡಿ ತುಂಬದೇ ಬಿಟ್ಟಿದ್ದು ಅಲ್ಲಿ ಬರ್ತಕ್ಕಂತ ಪ್ರತಿಯೊಂದು ಹೊರಹರಿಯನ್ನು ಕೂಡ ಈ ಒಂದು ಗುಂಡಿಗೆ ನಾವು ಬಿಟ್ಟಿದ್ದೆ. ಆದ್ರೆ ಅಂತ ಒಂದು ಬೋರ್ವೆಲ್ನಲ್ಲಿ ಅಥವಾ ಕೊಳವೆ ಬಾವಿನಲ್ಲಿ ಅಂತರ್ಜಲದ ಮಟ್ಟ ಜಾಸ್ತಿ ಆದಂತ ಒಂದು ವಿಚಾರವನ್ನ ನಾವು ನೋಡಿದ್ದೇವೆ. ಅಂದ್ರೆ ಅದೆಲ್ಲ ನೀರೆಲ್ಲ ಸೋಸ್ಬಿಟ್ಟು ಆ ಕೊಳವೆ ಬಾವಿ ಒಳಗಡೆ ಹೋಗುತ್ತೆ. ಹೌದು, ಆ ಒಂದು ನಾವೇನು ಪರದೆ ಹಾಕಿರ್ತೀವಲ್ಲ ಅದ್ರ ಮೂಲಕ. ಹೌದು, ಇದರಿಂದ ನೀರಿನ ಮಟ್ಟನು ಕೂಡ ಹೆಚ್ಚಾಗುತ್ತೆ. ಇನ್ನು ಖುಷ್ಕಿ ಬೇಸಾಯದಲ್ಲಿ ಈ ಹೊರ ಹರಿವಿನಿಂದ ಕೊಯ್ದಂತ ನೀರಿನ ಸದ್ಬಳಕೆಯನ್ನು ಹೇಗೆ ಮಾಡ್ಕೋಬಹುದು ಅಂತೀರ? ಈಗ ಕಡಿಮೆ ಅವಧಿ ಇರತಕ್ಕಂಥ ಕಡಿಮೆ ನೀರನ್ನ ಬಳಸ್ಕೊಂಡು ಬೆಳೀತಕ್ಕಂಥ ಬೆಳೆ ಆಯ್ಕೆ ಬಹಳ ಮುಖ್ಯ. ಎರಡನೇದಾಗಿ ಸಾಲನ್ನ ಬಿಟ್ಟು ಸಾಲಿನಲ್ಲಿ ನೀರು ಹಾಯಿಸೋದ್ರಿಂದ ಶೇಕಡ 40-50% ನೀರನ್ನ ಉಳಿಸ್ಬೋದು. ಸೂಕ್ಷ್ಮ ನೀರಾವರಿ ಪದ್ಧತಿಗಳಾದಂತ ಹನಿ ನೀರಾವರಿ ಇರ್ಬೋದು, ತುಂತುರು ನೀರಾವರಿ ಇರ್ಬೋದು, ಈ ಪದ್ಧತಿಯನ್ನು ಅಳವಡಿಸಿಕೊಂಡು ಶೇಖರಣೆಯಾದಂತ ನೀರಿನ ಒಂದು ಉತ್ತಮವಾದ ಬಳಕೆಯನ್ನ ಮಾಡಬೇಕಾಗುತ್ತೆ. ಕೊಳವೆಗಳ ಮೂಲಕ ಈ ಒಂದು ನೀರನ್ನ ಹಾಯಿಸೋದು, ಹರಿ ನೀರಾವರಿ ಬದಲು ಕೊಳವೆಗಳ ಮೂಲಕ ನೀರನ್ನ ಹಾಯಿಸೋದು ಮುಖ್ಯ. ಬೆಳೆಗಳಲ್ಲಿ ಸಂದಿಗ್ಧ ಹಂತಗಳಲ್ಲಿ ಮಾತ್ರ ರಕ್ಷಣಾತ್ಮಕ ನೀರಾವರಿಯನ್ನ ಹಾಯಿಸಿ ನೀರಿನ ಒಂದು ಸಂರಕ್ಷಣೆ ಮತ್ತು ಸದ್ಬಳಕೆಯನ್ನ ಮಾಡಬೇಕಾಗುತ್ತೆ. ಇನ್ನ ಮಳೆ ನೀರಿನ ಕೊಯ್ಲು ಮತ್ತು ಅದರ ಪುನಃ ಬಳಕೆಯನ್ನ ನಾವು ನೋಡಿದಾಗ ಈ ಒಂದು ನೀರನ್ನ ನಾವು ಶೇಖರಣೆ ಮಾಡಿ ಮೇವಿನ ಬೆಳೆಗಳಿಗೆ ಮತ್ತು ಹೈನುಗಾರಿಕಾ ಬೆಳೆಗಳಿಗೂ ಕೂಡ ಬಳಸಬಹುದು. ಇನ್ನು ಒಟ್ಟಾರೆಯಾಗಿ ಈ ಖುಷ್ಕಿ ಬೇಸಾಯದಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರ ತಾವು? ಖುಷ್ಕಿ ಬೇಸಾಯ ರೈತರ ಆರ್ಥಿಕತೆ ಮತ್ತು ದೇಶದ ಆಹಾರ ಭದ್ರತೆಯನ್ನ ಮುಖ್ಯವಾಗಿ ಪರಿಗಣಿಸಿದ್ದೇ ಆದರೆ ಇಲ್ಲಿ ಪ್ರಮುಖ ಸಮಸ್ಯೆಗಳಾದಂತಹ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬಹಳ ಮುಖ್ಯ. ಆ ಒಂದು ಖುಷ್ಕಿಯಲ್ಲಿ ಹರಿಯುವ ನೀರನ್ನ ನಡೆಯುವಂತೆ ಮಾಡೋದು ಈ ಎಲ್ಲ ತಂತ್ರಜ್ಞಾನಗಳನ್ನ ಬಳಸಿ ನಡೆಯುವ ನೀರನ್ನ ತೆವಳುವಂತೆ ಮಾಡಿ ತೆವಳುವ ನೀರನ್ನ ಇಂಗುವಂತೆ ಮಾಡೋದು, ಇಂಗಿನಂತ ನೀರು ಅಂತರ್ಜಲವನ್ನ ಸೇರುವಂತೆ ಮಾಡುವ ಈ ಎಲ್ಲ ತಂತ್ರಜ್ಞಾನಗಳನ್ನ ಬಳಸಿದ್ದೇ ಆದರೆ ಖುಷ್ಕಿನಲ್ಲಿನೂ ಕೂಡ ಸಾಕಷ್ಟು ಸಮಸ್ಯೆಗಳ ಮಧ್ಯೆ ರೈತರು ಯಶಸ್ಸನ್ನು ಕಾಣಬಹುದು ಅಂತಕ್ಕಂತ ಒಂದು ಸಂದೇಶ. ರೈತ ಬಾಂಧವರೇ, ಈ ಖುಷ್ಕಿ ಬೇಸಾಯದಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಮಗೆ ಬೇಕಾಯಿತು ಅಂದ್ರೆ ಡಾಕ್ಟರ್ ರಾಮಚಂದ್ರಪ್ಪ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9448936449. ಇನ್ನೊಮ್ಮೆ ಹೇಳ್ತೀನಿ, 9448936449. ತುಂಬ ಸಂತೋಷ ಡಾಕ್ಟರ್ ರಾಮಚಂದ್ರಪ್ಪ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಖುಷ್ಕಿ ಬೇಸಾಯದಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಖುಷ್ಕಿ ಬೇಸಾಯದಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಕಾರ್ಯಕ್ರಮಗಳನ್ನು ಕುರಿತು ಬೇಸಾಯ ಶಾಸ್ತ್ರ ತಜ್ಞರಾದ ಡಾ ಬಿಕೆ ರಾಮಚಂದ್ರಪ್ಪ ಅವರೊಂದಿಗೆ ಸಂದರ್ಶನ ಕೇಳುತ್ತಿದ್ದೀರಿ. ನಾಳೆ ಸಂಜೆ 5:30 ಪ್ರಸಾರವಾಗುವ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಾವಿನ ಬೆಳೆಯಲ್ಲಿ ಕೊಯ್ಲು ಮತ್ತು ಕೊಯ್ಲು ನಂತರದ ತಂತ್ರಜ್ಞಾನ ಕುರಿತು ಕೋಲಾರ ತೋಟಗಾರಿಕೆ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ಎಚ್ ಸಿ ಕೃಷ್ಣ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು.